ಮಾಡೋದು ಭಾಳ ಸೂಕ್ತವಾಗಿರ್ತದೆ. ಅಲ್ಲಿ ಹುಲ್ಲುಗೆಂಡೆ ಅಂತಕ್ಕಂಥ ಒಂದು ಜಾತಿಯ ಮೀನುಮರಿಯನ್ನು ಹೊರತುಪಡಿಸಿ ನಾವು ಮಾಡಬೇಕು. ಯಾಕಂದರೆ ಈ ಹುಲ್ಲುಗೆಂಡೆ ಜಾತಿದು ಸ್ವಲ್ಪ ಹುಲ್ಲನ್ನು ತಿನ್ನೋದ್ರಿಂದ ಈ ಭತ್ತದ ಇದನ್ನು ಕೂಡ ಪೈರನ್ನು ತಿಂತಕ್ಕಂಥದ್ದು ಮತ್ತು ಇದು ಮಾಡ್ತಕ್ಕಂಥದ್ದು ಸಾಧ್ಯತೆ ಇರೋದ್ರಿಂದ ನಾವು ಅದನ್ನು ಹೊರತುಪಡಿಸಿ ಉಳಿದಂಥ ಜಾತಿ ಕಟ್ಲ, ರೋಹು, ಮೃಗಾಲ್ ಈ ಜಾತಿ ಸಾಮಾನ್ಯ ಗೆಂಡೆ ಇವನ್ನ ನಾವು ಮಾಡ್ಬೋದಾಗಿರ್ತದೆ. ಭತ್ತ ನಾಟಿ ಮಾಡಿದ ಮೇಲೆ 20 ದಿನಗಳ ನಂತರ ನಾವು ಈ ಒಂದು ಮೀನುಮರಿಗಳನ್ನು ಸಾಕಾಣಿಕೆಯನ್ನು ಮಾಡೋಕ್ಕೆ ಕ್ರಮ ಕೈಗೊಳ್ಳಬೇಕಾಗ್ತದೆ. ಪ್ರತಿ ಚದರ ಮೀಟರ್ ನೀರಿನ ವಿಸ್ತರಣೆಗೆ ನಾವು ಒಂದು 100 ಸಂಖ್ಯೆಯ ಗೆಂಡೆ ಜಾತಿ ಮೀನನ್ನು ಸ್ಪಾನ್ ಆದರೆ 100 ಬಿಡ್ತೀವಿ ಒಂದು ಚದರ ಮೀಟರ್ಗೆ, ಅಥವಾ ಫ್ರೈ ಆದರೆ 8-30 ಮರಿಗಳನ್ನು ನಾವು ಅಲ್ಲಿ ಬಿಟ್ಟು ಸಾಕಾಣಿಕೆಯನ್ನು ಮಾಡ್ಬೋದು. ಸುಮಾರು 40 ದಿವಸ ನಾವಲ್ಲಿ ಈ ಒಂದು ಪಾಲನೆಯನ್ನು ಕೈಗೊಂಡಾಗ ಸುಮಾರು 40 ದಿನಗಳಲ್ಲಿ ಸ್ಪಾನು 4-5 ಸೆಂಟಿಮೀಟರ್ ಬೆಳವಣಿಗೆ ಬರ್ತದೆ. 90 ದಿನಗಳಲ್ಲಿ 8-10 ಸೆಂಟಿಮೀಟ್ರ್ ಸ್ಪಾನು ಬೆಳವಣಿಗೆಯನ್ನು ಕಾಣ್ತಕ್ಕಂಥದ್ದು. ಫ್ರೈ ಆದರೆ 25 ದಿನಗಳಲ್ಲಿ 4-5 ಸೆಂಟಿಮೀಟ್ರ್ ಬೆಳವಣಿಗೆ ಆಗ್ತದೆ. 60 ದಿನಗಳಲ್ಲೇ ಇದು 8-10 ಸೆಂಟಿಮೀಟ್ರ್ ಬೆಳವಣಿಗೆ ಆಗ್ತದೆ. ಫ್ರೈ ಅಂದರೆ ಇದು ನಾವು ಈಗಾಗಲೇ 15 ದಿವಸದ ಮರಿಯನ್ನು ಬಿಟ್ಟಿರ್ತೀವಿ, ಹಾಗಾಗಿ ಇದು ಬೆಳವಣಿಗೆಯ ಅವಧಿ ಕಡಿಮೆ ತಗೊಳ್ತದೆ. ಆದರೆ ಸ್ಪಾನ್ ಆದರೆ ಚಿಕ್ಕದಿರೋದ್ರಿಂದ ಅದು 90 ದಿವಸ ತಗೊಳ್ತದೆ. ಇದು ಇಲ್ಲಿ ಬರೀ 60 ದಿವಸಕ್ಕೆ ಬೆಳವಣಿಗೆಯನ್ನು ನಮಗೂ ತಗೊಳ್ಬೋದು. ಸೊ ಸ್ಪಾನ್ ಆದರೆ ಒಂದು 20% ಬದುಕುಳಿಯುವಿಕೆ ಸಾಧ್ಯತೆ ಇರ್ತದೆ. ಫ್ರೈ ಬಿಟ್ಟಿದ್ದರೆ ಈಗ ನಾವಲ್ಲಿ 60% ಬದುಕುಳಿಯುವಿಕೆಯನ್ನು ನಾವು ನಿರೀಕ್ಷೆಯನ್ನು ಮಾಡ್ಬೋದಾಗಿರ್ತದೆ. ಸೊ ಇಲ್ಲಿ ಮುಖ್ಯವಾಗಿ ನಾನು ಆಗಲೇ ಹೇಳಿದಂತೆ ಹುಲ್ಲುಗೆಂಡೆನ ಹೊರತುಪಡಿಸಿ ಕಟ್ಲ, ರೋಹು, ಮೃಗಾಲ್, ಸಾಮಾನ್ಯ ಗೆಂಡೆ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಮರಲ್ ಅಂತ ಬಂದಿದೆ, ಮರಲ್ ಅಂತಕ್ಕಂಥ ಜಾತಿಯ ಮೀನುಮರಿಗಳನ್ನ ಸಾಕಾಣಿಕೆಯೇ ಮಾಡ್ತಕ್ಕಂಥದ್ದು ಇದು ಸೂಕ್ತವಾಗಿರ್ತದೆ. ಈ ಪದ್ಧತಿಯಲ್ಲಿ ಈ ಪ್ರತಿ ಹೆಕ್ಟೇರ್ ಗದ್ದೆಯಲ್ಲಿ ನಾವು 90 ಕ್ವಿಂಟಲ್ ಭತ್ತವನ್ನು ಇಳುವರಿಯನ್ನು ಪಡಿಬೋದಾಗಿರ್ತದೆ. ಅದು ವರ್ಷಕ್ಕೆ 2 ಬಾರಿ ನಾವು ಈ ಬೆಳೆಯನ್ನು ತಗೊಳ್ಬೋದು. ಪ್ರತಿ ಹೆಕ್ಟೇರ್ನಲ್ಲಿ 1000 ಕೆಜಿ ಮೀನು ಉತ್ಪಾದನೆಯನ್ನು ಮಾಡ್ಬೋದು. ಭತ್ತದ ಜೊತೆ ನಾವು ಮೀನು ಸಾಕಾಣಿಕೆಯನ್ನು ಮಾಡಿದಾಗ ಈ ರೀತಿಯಾಗಿ ನಾವು 1000 ಕೆಜಿಯಷ್ಟು ಮೀನನ್ನು ಉತ್ಪಾದನೆಯನ್ನು ನಾವು ಮಾಡ್ಬೋದು. ಬೇರೆ ಏನಾದರೂ ಉಪಯೋಗ ಇದೆಯಾ ಸರ್ ಭತ್ತದ ಜೊತೆ ಮೀನು ಸಾಕೋದ್ರಿಂದ? ಇದು ಕೀಟಗಳ ತೋಟಿನಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಖಂಡಿತ ಸರ್, ಇದು ನೀವು ಕೇಳಿದ್ದು ಭಾಳ ಒಳ್ಳೆಯ ಪ್ರಶ್ನೆ. ಇದು ನಮಗೆ ಬರೀ ಮೀನು ಸಾಕೋದ್ರಿಂದ ಭತ್ತದ ಇಳುವರಿನಲ್ಲಿ ಕೂಡ ಹೆಚ್ಚಿನ ಲಾಭವನ್ನು ಬರಲಿಕ್ಕೆ, ಯಾಕೆಂದರೆ ಅದು ಆ ಗದ್ದೆನಲ್ಲಿರ್ತಕ್ಕಂಥ ಮಣ್ಣನ್ನು ಕೆದರ್ತಾ ಇರೋದ್ರಿಂದ ಫಲವತ್ತತೆ ಜಾಸ್ತಿ ಆಗ್ತದೆ, ಮತ್ತು ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಕೀಟಗಳ ಹತೋಟಿಯನ್ನು ಕೂಡ ಮಾಡ್ತದೆ. ಇದು ಸೊಳ್ಳೆ ಇರ್ಬೋದು ಮತ್ತು ಕ್ರಿಮಿ ಕ್ರೀಟಗಳಿರ್ಬೋದು ಇದನ್ನೆಲ್ಲ ಇದು ಸೇವಿಸೋದ್ರಿಂದ ಭತ್ತಕ್ಕೆ ಬರ್ತಕ್ಕಂಥ ಏನು ರೋಗ ಇದೆ ಅದು ಆದಷ್ಟು ಸ್ವಲ್ಪ ಕಡಿಮೆ ಆಗ್ತದೆ. ಅದರ ಜೊತೆನಲ್ಲೇ ಮೀನಿಗೆ ನಾವು ಪ್ರತ್ಯೇಕವಾಗಿ ಕೊಳದಲ್ಲಿ ಸಾಕುವಾಗ ಆಹಾರ ಎಲ್ಲ ಹಾಕಬೇಕು, ಆದರೆ ಇಲ್ಲಿ ಆಹಾರದ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಖಂಡಿತ, ಇದು ಸಮಗ್ರ ಮೀನು ಪದ್ಧತಿನಲ್ಲಿ ನಾವು ಮೇಯ್ನ್ ಏನನ್ನು ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತಂದರೆ ಭತ್ತ ಅಥವಾ ತೋಟಗಾರಿಕೆ ಅಥವಾ ಹಸು ಸಾಕ್ತೀವಿ. ಅದರಿಂದ ಬರ್ತಕ್ಕಂಥ ವೇಸ್ಟನ್ನು ಉಪಯೋಗಿಸ್ಕೊಂಡು ಈ ಮೀನುಗಳು ಬೆಳೀತಕ್ಕಂಥದ್ದು. ಹಾಗಾಗ್ಬಿಟ್ಟು ಮೀನಿಗೆ ಯಾವುದೇ ರೀತಿಯಾದಂಥ ಆಹಾರವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲಿರೋದಿಲ್ಲ. ಅಂದರೆ ಈಗ ಭತ್ತಕ್ಕೆ ರಾಸಾಯನಿಕ ಗೊಬ್ಬರನೂ ಹಾಕೋ ಹಾಗಿಲ್ಲ ಅಂತ ಅನ್ಸುತ್ತಲ್ವಾ? ಅಥವಾ ಔಷಧಿಗಳನ್ನು ಸಿಂಪರಣೆ ಮಾಡೋದು ಇಂಥವನ್ನೆಲ್ಲ ಕೈಬಿಡಬೇಕು, ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ. ನಾನು ಆಗಲೇ ಹೇಳಿದಂತೆ ಇದನ್ನು ಮಾಡೋದ್ರಿಂದ ಸಾವಯವ ಕೃಷಿಗೆ ಒತ್ತು ಕೊಟ್ಟಂತಾಗ್ತದೆ. ನಾವೇನು ರಾಸಾಯನಿಕಗಳಿಂದ ದೂರ ಹೋಗಿ ಏನು ಸಾವಯವ ಗೊಬ್ಬರವನ್ನು ನಾವು ಬಳಸಿ ಸಾವಯವ ಮಾಡಿದಾಗ ಈ ಒಂದು ಇದು ಒಂದು ಇನ್ನೊಂದು ಜೀವಿ ಇರ್ತದೆ ಅದಕ್ಕೆ ಎಫೆಕ್ಟ್ ಆಗ್ತದೆ ಔಷಧಿ ಎಲ್ಲ ಸಿಂಪಡಣೆ ಮಾಡಿದರೆ ಅನ್ನೋದನ್ನು ನೋಡಿಕೊಂಡು ನಾವು ಈ ಸಾವಯವ ಪದ್ಧತಿಯಲ್ಲಿ ನಾವು ಮಾಡಬೇಕಾಗ್ತದೆ ಸರ್. ಒಳ್ಳೆಯದು ಸರ್. ಈಗ ತೋಟಗಾರಿಕೆ ಜೊತೆಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು ಏನಿದು, ನಾವು ಕೃಷಿ ಹೊಂಡ ಅಥವಾ ಏನಾದರೂ ನಾವು ಮೀನಿನ ಕೊಳವನ್ನು ಮಾಡಿದಾಗ ಅದರ ಬದುವಿನ ಮೇಲೆ ನಾವು ತರಕಾರಿ, ಹಣ್ಣಿನ ಬೆಳೆ, ಈ ಬೇರೆ ಬೆಳೆಗಳನ್ನು ನಾವು ಬೆಳ್ಕೊಳ್ಬೋದು. ಇದು ಬೆಳೆಯೋದ್ರಿಂದ ಏನಾಗ್ತದೆ, ನಮಗೆ ಬರ್ತಕ್ಕಂಥ ಆದಾಯ ಏನಿದೆ ಅದನ್ನು ಕೂಡ ನಾವು ಇದಕ್ಕೆ ಒಂದು ಆದಾಯವಾಗಿ ನಾವು ಪರಿಗಣಿಸ್ಬೋದಾಗ್ತದೆ. ತೋಟಗಾರಿಕೆ ಬೆಳೆಗಳಿಂದ ಬರ್ತಕ್ಕಂಥ ತ್ಯಾಜ್ಯ ಅದು ಒಂದು ಮೀನಿನ ಕೊಳಕ್ಕೆ ಆಹಾರ ಅಥವಾ ಗೊಬ್ಬರವಾಗಿ ಪರಿವರ್ತನೆಯನ್ನು ಮಾಡ್ಬೋದು. ಈಗ ಹಣ್ಣಿರ್ತದೆ, ಕೊಳೆತೋಗಿರ್ತದೆ, ಅಂಥದನ್ನು ಕೂಡ ನಮ್ಮ ಈ ಮೀನು ತಿಂತಕ್ಕಂಥದ್ದು. ಸೊ ಈ ತರಕಾರಿ ಇರ್ತದೆ, ಟೊಮೆಟೊ ಇರ್ತದೆ, ಅದು ಏನು ಕೊಳೆತೋಗ್ತದೆ ಅಥವಾ ಹಣ್ಣಾಗಿ ಕೆಳಗೆ ಬೀಳ್ತದೆ, ಅದನ್ನು ಈ ಒಂದು ಕೊಳದಲ್ಲಿರ್ತಕ್ಕಂಥ ಮೀನು ಬಳಸ್ಕೊಂಡು ಆಹಾರವಾಗಿ ತಿಂತದೆ. ನಮಗೆ ತೋಟಗಾರಿಕೆ ಬೆಳೆಯನ್ನು ನಾವು ಮೇಯ್ನ್ ಮುಖ್ಯವಾದಂಥ ಬೆಳೆಯಾಗಿ ಪರಿಗಣಿಸಿ ನಾವು ಲಾಭವನ್ನು ಮಾಡ್ಬೋದು. ಇಲ್ಲಿ ನಾವು ಹುಲ್ಲುಗೆಂಡೆ, ಕಟ್ಲ, ರೋಹು ಸಾಕಾಣಿಕೆ ಮಾಡೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ತಳಿಗಳು ಈ ಒಂದು ತೋಟಗಾರಿಕೆ ಜೊತೆಯಲ್ಲಿ. ಸೊ ಅದಲ್ಲದೆ ಈಗ ನಮಗೆ ಒಂದು ಕೆರೆಗಳಲ್ಲಿ ಅಥವಾ ಈ ಒಂದು ಕೊಳಗಳಲ್ಲಿ ತಾವರೆ ಮತ್ತು ಲೆಮ್ನ, ಅಜೋಲ ಅಂತಕ್ಕಂಥ ಜಾತಿಯಾದಂಥ ಏನು ಜಲಸಸ್ಯ ಇದೆ ಅದು ಮೀನಿಗೆ ಉತ್ತಮವಾದಂಥ ಆಹಾರ ಆಗಿರ್ತದೆ. ಇದರಲ್ಲಿ ಪ್ರತಿ ಹೆಕ್ಟೇರ್ ಕೊಳಕ್ಕೆ ನಾವು 5,000 ಮೀನ್ಮರಿನ ನಾವು ಬಿತ್ತನೆಯನ್ನು ಮಾಡ್ತೀವಿ. 5,000 ಮೀನ್ಮರಿ ಬಿತ್ತನೆಯನ್ನು ಮಾಡಿದರೆ ಇದು ವಾರ್ಷಿಕ ಬೆಳೆ, ಒಂದು ವರ್ಷಕ್ಕೆ 3 ಟನ್ನು ಮೀನನ್ನು ಉತ್ಪಾದನೆಯನ್ನು ಮಾಡಬಹುದಾಗಿರ್ತದೆ. ಈ ಪದ್ಧತಿಯಿಂದ ಈಗ ನಾವು ಅಂದರೆ ಬೇರೆ ಪದ್ಧತಿಗಿಂತ 15-20% ಹೆಚ್ಚಿನ ಲಾಭವನ್ನು ಸಹ ನಾವು ಇಲ್ಲಿ ನಿರೀಕ್ಷೆಯನ್ನು ಮಾಡಬಹುದಾಗಿರ್ತದೆ. ಇದು ತೋಟಗಾರಿಕೆ ಜೊತೆಯಲ್ಲಿ ಒಂದು ಮೀನು ಸಾಕಾಣಿಕೆ ಮಾಡತಕ್ಕಂಥ ವಿಧಾನ. ಮತ್ತು ಮುಂದಿನ ಒಂದು ವಿಧಾನ ಯಾವುದು ಅಂದರೆ ಹಂದಿ ಮತ್ತು ಮೀನು ಸಾಕಾಣಿಕೆ. ಇದು ಪ್ರಮುಖವಾಗಿ ಇಲ್ಲಿ ಸ್ವಲ್ಪ ನಮಗೆ ಹೆಚ್ಚಿನ ಒಂದು ಲಾಭ ಮತ್ತು ಹೆಚ್ಚಿನ ಜನರು ಇದರಲ್ಲಿ ಒಂದು ಒಳಗೊಂಡು ಮಾಡ್ತಕ್ಕಂಥ ಇದು. ಇದು ಯಾವ ರೀತಿ ಅಂತಂದರೆ ಕೊಳದ ಬದುವಿನ ಮೇಲೆ ನಾವು ಒಂದು ಕೊಟ್ಟಿಗೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಲ್ಲಿ ಹಂದಿಗಳನ್ನು ಸಾಕ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಹಂದಿಯ ಒಂದು ಮಲ ಮೂತ್ರ ವಿಸರ್ಜನೆ ಮಾಡಿದಾಗ ಅದನ್ನು ನೇರವಾಗಿ ಸ್ವಚ್ಛತೆಗೊಳಿಸಿದಾಗ ವಾಶ್ ಮಾಡಿದ ನೀರು ನೇರವಾಗಿ ಕೊಳಕ್ಕೆ ಬೀಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಆ ವೇಸ್ಟ್ ಏನಿದೆ ಅದನ್ನೆಲ್ಲ ಈ ಮೀನುಗಳು ತಿಂದ್ಕೊಂಡು ಬೆಳೀತಕ್ಕಂಥದ್ದು. ಈ ಒಂದು ಹಂದಿ ಸಗಣಿ ಆಗ್ತದೆ, ಆ ಒಂದು ತ್ಯಾಜ್ಯದಲ್ಲಿ 70%ಕ್ಕಿಂತ ಹೆಚ್ಚು ಪಚನವಾಗದೇ ಇರತಕ್ಕಂಥ ಪದಾರ್ಥ ಇರ್ತದೆ. ಸೊ ಅದನ್ನು ಈ ಮೀನು ಏನು ಮಾಡ್ತತೆ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆಹಾರವಾಗಿ ಕೂಡ ತಿಂತತೆ. ಹಾಗಾಗ್ಬಿಟ್ಟು ಈಗ ನಾವು ವಿಶೇಷವಾಗಿ ಈ ಮೀನುಗಳಿಗೆ ಮೇಲು ಆಹಾರವಾಗಿ ಕೊಡ್ತಕ್ಕಂಥ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. ಸೊ ಒಂದು ಹಂದಿ ಪ್ರತಿ ದಿನಕ್ಕೆ 3-4 ಕೆಜಿಯಷ್ಟು ಇದು ತ್ಯಾಜ್ಯವನ್ನು ಹಾಕ್ತತೆ. ಸೊ ಹಾಗಾಗಿ ಒಂದು ದಿವಸಕ್ಕೆ 7-8 ಬಾರಿ ಇದು ಮೂತ್ರ ವಿಸರ್ಜನೆಯನ್ನು ಮಾಡ್ತದೆ. ಸೊ ಇದನ್ನೆಲ್ಲ ನಾವು ಸ್ವಚ್ಛಗೊಳಿಸಿ ನಾವು ಕೊಳಕ್ಕೆ ಬಿಟ್ಟಾಗ ಇದು ಮೀನಿಗೆ ಸಾಕಾಗುವಷ್ಟು ಆಹಾರ, ಬೇಕಾಗುವಷ್ಟು ಎಷ್ಟು ಬೇಕೋ ಅಷ್ಟು ಆಹಾರ ಅದಕ್ಕೆ ಲಭಿಸಿದಂತೆ ಆಗ್ತದೆ. ಸೊ ಒಂದು ಹಂದಿ 6 ತಿಂಗಳಲ್ಲಿ 250-300 ಕೆಜಿವರೆಗೆ ಸಗಣಿಯನ್ನು ಹಾಕ್ತಕ್ಕಂಥದ್ದು ತ್ಯಾಜ್ಯವನ್ನು ಕೊಡ್ತದೆ. ಸೊ ಪ್ರತಿ ಹೆಕ್ಟೇರು ಮೀನು ಕೊಳಕ್ಕೆ ನಾವು 30-40 ಹಂದಿಗಳನ್ನು ಸಾಕಿದರೆ ಸಾಕಾಗ್ತದೆ. ಸೊ ಅದರಿಂದ ಬರ್ತಕ್ಕಂಥ 30-40 ಹಂದಿಗಳಲ್ಲಿ ಏನು ಈ ಒಂದು ತ್ಯಾಜ್ಯ ಅಥವಾ ಗೊಬ್ಬರ ಬರ್ತದೆ ಅದು ನಮ್ಮ ಏನು ಒಂದು ಹೆಕ್ಟೇರ್ ಮೀನು ಮರಿನ ನಾವು ಬಿಡ್ತೀವಿ ಅಷ್ಟಕ್ಕೆ ಆಹಾರವಾಗಿ ಸಾಕಾಗ್ತದೆ. ಸೊ 20-30 ಹಂದಿಗಳು ಆಗ್ತಕ್ಕಂಥ ತ್ಯಾಜ್ಯ 1 ಟನ್ ಅಮೋನಿಯಕ್ಕೆ ಸಮ. ಹಾಗಾಗ್ಬಿಟ್ಟು ಇದು ನೀರಿನ ಫಲವತ್ತತೆ ಕೂಡ ಚೆನ್ನಾಗಿರ್ತದೆ, ಮತ್ತು ಆಮೇಲೆ ಮೀನಿಗೆ ಬೇಕಾದಷ್ಟು ಆಹಾರ ಕೂಡ ಉತ್ಪಾದನೆ ಆದಂಗೆ ಆಗ್ತದೆ, ಮೀನು ಕೂಡ ಇಲ್ಲಿ ಬೆಳವಣಿಗೆ ಆಗ್ತದೆ. ಇಲ್ಲಿ ಕಟ್ಲಾ, ರೋಹು, ಸಾಮಾನ್ಯ ಗೆಂಡೆ ಮತ್ತು ಹುಲ್ಲುಗೆಂಡೆ ಇವನ್ನ ಪ್ರತಿ ಹೆಕ್ಟೇರ್ಗೆ 5,000-6,000 ಮೀನು ಮರಿಗಳನ್ನು ನಾವು ಬಿತ್ತನೆಯನ್ನು ಮಾಡ್ತೀವಿ. 30-40 ಹಂದಿಗಳನ್ನು ಸಾಕಾಣಿಕೆ ಮಾಡಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ 5,000-6,000 ಬಿತ್ತನೆ ಮರಿಗಳಿಗೆ ಇದು ಆಹಾರವಾಗಿ ಸಾಕಾಗ್ತದೆ. ವರ್ಷಕ್ಕೆ ಇದು 3-4 ಟನ್ನು ಮೀನು ಉತ್ಪಾದನೆಯನ್ನು ಮಾಡಬಹುದಾಗ್ತದೆ. ಈ ಕೃಷಿಯಲ್ಲಿ 4-4.5 ಟನ್ನು ಹಂದಿ ಮಾಂಸವನ್ನು ಉತ್ಪಾದನೆಯನ್ನು ಮಾಡಬಹುದು. ಇವತ್ತು ಹಂದಿ ಮಾಂಸಕ್ಕೆ ಕೂಡ ಉತ್ತಮವಾದಂಥ ಬೇಡಿಕೆ ಇದೆ. ನಾವು ಹಂದಿ ಮಾಂಸವನ್ನು ಮಾರಾಟ ಮಾಡ್ತೀವಿ, ಬಂದಿರತಕ್ಕಂಥ ತ್ಯಾಜ್ಯದಿಂದ ನಾವು ಈ ಒಂದು 3-4 ಟನ್ನಷ್ಟು ಯಾವುದೇ ರೀತಿಯಾದಂಥ ಆಹಾರವನ್ನು ಉಪಯೋಗಿಸದೆ ಮೀನನ್ನು ನಾವು ಬೆಳವಣಿಗೆಯನ್ನು ಮಾಡದಂತೆ ಆಗ್ತದೆ. ಮುಂದಿನ ಒಂದು ಪದ್ಧತಿ ಯಾವುದು ಅಂತಂದರೆ ಹೈನುಗಾರಿಕೆ ಜೊತೆಯಲ್ಲಿ ಮೀನು ಸಾಕಾಣಿಕೆ. ಹೈನುಗಾರಿಕೆ ಅಂದರೆ ಹಸು ಇರ್ಬೋದು ಅಥವಾ ಎಮ್ಮೆ ಇರ್ಬೋದು, ಅದರ ಜೊತೆಯಲ್ಲಿ ನಾವು ಈ ಒಂದು ಮೀನು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು. ದನಗಳ ಸಗಣಿಯನ್ನು ಸಾವಯವ ಗೊಬ್ಬರವಾಗಿ ನಾವು ಪರಿಗಣಿಸ್ತೀವಿ. ಈ ಒಂದು ದನದ ಸಗಣಿ ಬಹಳ ಮುಖ್ಯವಾಗಿ ಪ್ಲಾಂಕ್ಟಾನ್ ಪ್ರೊಡಕ್ಷನ್ ಆಗಲಿಕ್ಕೆ, ಏನು ಈ ಪ್ಲಾಂಕ್ಟಾನ್ ಉತ್ಪತ್ತಿ ಆಗಲಿಕ್ಕೆ ನಮ್ಮ ಮೀನುಗಳಿಗೆ ಬೇಕಾದಂಥ ನೈಸರ್ಗಿಕವಾದಂಥ ಆಹಾರ ಏನಿದೆ ಈ ಪ್ಲಾಂಕ್ಟಾನ್ ಬರಬೇಕು ಅಂದರೆ ನಾವು ಆ ಸಗಣಿಯನ್ನು ಹಾಕಬೇಕು. ಸೊ ಏನು ಈ ಹೈನುಗಾರಿಕೆ ನಾವು ಮಾಡ್ತೀವಿ, ದನ ಅಥವಾ ಹಸು ಅಥವಾ ಎಮ್ಮೆ ಸಾಕ್ತೀವಿ, ಅದರಲ್ಲಿ ಬರ್ತಕ್ಕಂಥ ಗೊಬ್ಬರವನ್ನು ಈ ನೇರವಾಗಿ ಮೇಲೆ ಇರ್ತಕ್ಕಂಥ ಒಂದು ಬದುವಿನ ಮೇಲೆ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿದ್ದೆ ಅದರಲ್ಲಿ ಅದರಿಂದ ಬರ್ತಕ್ಕಂಥ ಗಂಜಲ ಇರ್ಬೋದು ಅಥವಾ ಈ ಸಗಣಿ ಇರ್ಬೋದು ವಾಶ್ ಮಾಡಿದರೆ ನೀರಿಂದ ಅದು ಕೊಳಕ್ಕೆ ನೇರವಾಗಿ ಹೋಗಿ ಬಿದ್ದಾಗ ಪ್ಲಾಂಕ್ಟನ್ ಪ್ರೊಡಕ್ಷನ್ ಆಗ್ತದೆ, ಈ ಒಂದು ಮೀನುಗಳಿಗೆ ಆಹಾರವಾಗಿ ಬರ್ತದೆ. ನಾವು 1 ಹೆಕ್ಟೇರ್ ನೀರಿನ ವಿಸ್ತೀರ್ಣಕ್ಕೆ 2-4 ದನಗಳಿಂದ ದೊರೀತಕ್ಕಂಥ ಗಂಜಲ ಮತ್ತು ಸಗಣಿ ಸಾಕಾಗ್ತದೆ. ಬರೀ ಕೇವಲ 1-2 ಹಸು ಇದ್ದಾವೆ ಅಥವಾ 4 ಹಸು ಇದ್ದಾವೆ ಅಂತಂದರೆ 1 ಹೆಕ್ಟೇರ್ ಪ್ರದೇಶವನ್ನು ನಾವು ನೀರು ನಿಲ್ತಕ್ಕಂಥ ಒಂದು ಮೀನು ಸಾಕಾಣಿಕೆ ಮಾಡೋಕ್ಕೆ ನಿರ್ಮಾಣ ಮಾಡಿ ಈ ದನಗಳಿಂದ ದೊರೀತಕ್ಕಂಥ ಹಸುಗಳಿಂದ ದೊರೀತಕ್ಕಂಥ ಸಗಣಿ ಗಂಜಲದಿಂದ ನಾವು ಮೀನು ಸಾಕಾಣಿಕೆಯನ್ನು ಮಾಡ್ಬೋದು. ಒಂದು ಹಸು ಒಂದು ದಿನಕ್ಕೆ 15-18 ಕೆಜಿ ಸಗಣಿಯನ್ನು ಹಾಕ್ತದೆ ಅದು ಒಂದು ದಿನಕ್ಕೆ. ಸೊ 1 ಹೆಕ್ಟೇರ್ ಪ್ರದೇಶದಲ್ಲಿ ನಾವು 5,000-6,000 ಮೀನ್ಮರಿಯನ್ನು ಬಿತ್ತನೆಯನ್ನು ನಾವು ಮಾಡಿದ್ದೆ ಆದಲ್ಲಿ 2,500-3,000 ಕೆಜಿಯಷ್ಟು ಅಂದರೆ ಸುಮಾರು 3 ಟನ್ನು ಅಷ್ಟು ಒಂದು ವರ್ಷಕ್ಕೆ ಉತ್ಪಾದನೆಯನ್ನು ನಾವು ಮಾಡ್ಬೋದಾಗಿರ್ತದೆ. ಇದು ಹೈನುಗಾರಿಕೆ ಜೊತೆಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡ್ತಕ್ಕಂಥ ಒಂದು ವಿಧಾನ. ಮುಂದಿನ ಒಂದು ಪದ್ಧತಿ ಯಾವುದು ಅಂತಂದರೆ ಬಾತುಕೋಳಿ ಜೊತೆಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಈ ಪದ್ಧತಿ ಭಾಳ ಜಾಸ್ತಿ ಇದೆ. ನಮ್ಮ ಭಾರತ ದೇಶದಲ್ಲಿ ಹೇಳೋದಾದರೆ ಬಹಳಷ್ಟು ಕಡೆಗಳಲ್ಲಿ ಇದು ಕಡಿಮೆ ಇದೆ. ಕೇರಳ, ತಮಿಳುನಾಡು ಅಂಥ ಕಡೆಗಳಲ್ಲಿ ಇದನ್ನು, ಮತ್ತು ಆಂಧ್ರ ಪ್ರದೇಶ ಅಂಥ ಕಡೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರತಕ್ಕಂಥ ಈ ಪದ್ಧತಿಗಳು ಸ್ವಲ್ಪ ಇನ್ನೂ ಹೆಚ್ಚಾಗಿ ಪ್ರಚಲಿತವಾಗಿಲ್ಲ. ಆದಾಗ್ಯೂ ಕೂಡ ಬಾತುಕೋಳಿ ಏನು ಅಂದರೆ ಕಪ್ಪೆ, ಸೊಳ್ಳೆ ಮತ್ತು ಇತರ ಜಲಚರಗಳನ್ನು ತಿಂದು ಬದುಕೋದ್ರಿಂದ ನಮಗೆ ಏನು ಅದರಿಂದ ಬರ್ತಕ್ಕಂಥ ರೋಗ ಅಥವಾ ಮನುಷ್ಯರಿಗೆ ಸೊಳ್ಳೆಗಳಿಂದ ಬರ್ತಕ್ಕಂಥ ರೋಗ ಅಥವಾ ಇದನ್ನು ಕೂಡ ಒಂದು ಸ್ವಲ್ಪ ಸುಧಾರಿಸಬಹುದು. ಇಲ್ಲಿ ಮುಖ್ಯವಾಗಿ ಏನಂದರೆ 10 ಸೆಂಟಿಮೀಟ್ರ್ ಮೇಲ್ಪಟ್ಟು ಮೀನು ಮರಿಗಳನ್ನು ಮಾತ್ರ ನಾವು ಬಿಡಬೇಕಾಗ್ತದೆ. ಯಾಕೆ ಅದನ್ನು ಆ ರೀತಿ ದೊಡ್ಡ ಸೈಜಿನ ಮೀನು ಮರಿಗಳನ್ನ ಬಿಡಬೇಕು ಅಂದರೆ ಬಾತುಕೋಳಿ ಕೆಲವು ಸಂದರ್ಭದಲ್ಲಿ ನಾವು ಬಿಟ್ಟಿರ್ತಕ್ಕಂಥ ಮೀನು ಮರಿಗಳನ್ನು ತಿಂತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗ್ಬಿಟ್ಟು ದೊಡ್ಡ ಸೈಜಿನ ದೊಡ್ಡ ಗಾತ್ರದ ಮೀನು ಮರಿಗಳನ್ನು ಬಿಡಬೇಕು. ಅಥವಾ ನಾವೇನು ಮಾಡಬೇಕಂದ್ರೆ ಮೀನು ಮರಿ ಬಿಟ್ಟು 2 ತಿಂಗಳ ನಂತರ ಬಾತುಕೋಳಿಗಳನ್ನು ತಂದು ಸಾಕಾಣಿಕೆ ಮಾಡೋಕ್ಕೆ ಬಿಡಬೇಕು. ಆಗ 2 ತಿಂಗಳಲ್ಲಿ ಈ ಮೀನು ಮರಿಗಳು ಸ್ವಲ್ಪ ಬೆಳವಣಿಗೆಯನ್ನು ಹೊಂದಿರ್ತದೆ, 1.5 ಇಂಚು 3 ಇಂಚು ಹಾಗೆ. ಸೊ ಹಾಗೇನಾಗ್ತದೆ, ಈ ಒಂದು ಬಾತುಕೋಳಿಗಳು ಅವನ್ನು ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಹಗಲು ಸಮಯದಲ್ಲಿ ನೀರಿನಲ್ಲಿ ಬಿಟ್ಟರೆ ಕೊಳದಲ್ಲಿ ಬಾತುಕೋಳಿಗಳು ಈಜಾಡ್ತವೆ, ಅಲ್ಲಿ ಬರ್ತಕ್ಕಂಥ ಇಕ್ಕೆ ಅಲ್ಲೇ ಬೀಳ್ತದೆ, ಸೊ ಅದನ್ನು ತಿಂತವೆ. ರಾತ್ರಿ ಸಂದರ್ಭದಲ್ಲಿ ನಾವು ಕೊಳದ ಮೇಲೆ ಒಂದು ಕೊಟ್ಟಿಗೆ ಟೈಪಲ್ಲಿ ಶೆಡ್ ಮಾದರಿಯಲ್ಲಿ ನಿರ್ಮಾಣ ಮಾಡಿರಬೇಕಾಗ್ತದೆ, ಅದರಲ್ಲಿ ಕೂಡಿ ಹಾಕಬೇಕು. ರಾತ್ರಿ ಸಂದರ್ಭದಲ್ಲಿ ಅಲ್ಲಿ ಕೂಡಿ ಹಾಕಿದಾಗ ಅದರಲ್ಲಿ ಬರ್ತಕ್ಕಂಥ ಡ್ರಾಪಿಂಗ್ಸು, ಈ ಏನು ಇದು ತ್ಯಾಜ್ಯ ಇದೆ ಇಕ್ಕೆ ಅಂತ ನಾವು ಏನು ಹೇಳ್ತೀವಿ, ಅದು ಡೈರೆಕ್ಟಾಗಿ ಡ್ರಾಪಿಂಗ್ಸು ಕೊಳಕ್ಕೇ ಬೀಳ್ತದೆ. ಆಗ ಇಲ್ಲಿರ್ತಕ್ಕಂಥ ಮೀನುಗಳು ಇದರ ಒಂದು ತ್ಯಾಜ್ಯವನ್ನು, ಈ ಡ್ರಾಪಿಂಗ್ಸನ್ನು ತಿಂದ್ಕೊಂಡು ಬದುಕ್ತವೆ. ಸೊ ರಾತ್ರಿ ಕಳೆದ ಮೇಲೆ ಬೆಳಗ್ಗೆ ಆದಾಗ ಕೊಳದಲ್ಲಿ ಈಜಾಡಲಿಕ್ಕೆ ಬಿಡ್ಬೋದು, ಮತ್ತು ರಾತ್ರಿ ಅದನ್ನು ನಾವು ಕೂಡಿ ಹಾಕ್ಬೋದು. ಒಂದು ಬಾತುಕೋಳಿ ಒಂದು ದಿನಕ್ಕೆ 125-150 ಗ್ರಾಮಷ್ಟು ಇಕ್ಕೆಯನ್ನು ಹಾಕ್ತದೆ ಪರ್ ಡೇ ಇದು. ಸೊ ಹಾಗಾಗಿ 200-300 ಬಾತುಕೋಳಿ ಒಂದು ಹೆಕ್ಟೇರ್ಗೆ ಮೀನು ಮರಿಯನ್ನು ಸಾಕಾಣಿಕೆ ಮಾಡ್ತಕ್ಕಂಥ ಜಲವಿಸ್ತೀರ್ಣಕ್ಕೆ 200-300 ಬಾತುಕೋಳಿಗಳನ್ನು ನಾವು ಸಾಕಾಣಿಕೆ ಮಾಡಿದರೆ ಸಾಕಾಗ್ತದೆ. ಅದರಿಂದ 10-15 ಟನ್ನು ಒಂದು ವರ್ಷಕ್ಕೆ ಏನು ಇಕ್ಕೆ ಅಂತ ನಾವು ಏನು ಹೇಳ್ತೀವಿ ತ್ಯಾಜ್ಯ, ಈ ಬಾತುಕೋಳಿಯಿಂದ ಅಷ್ಟು ಉತ್ಪತ್ತಿ ಆಗ್ತದೆ. ಇದು ನಾವು 5,000-6,000 ಮೀನು ಮರಿಗಳನ್ನು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಸಾಕಾಣಿಕೆಯನ್ನು ಮಾಡಲಿಕ್ಕೆ ಸಾಕಾಗ್ತದೆ. ಸೊ ಬಾತುಕೋಳಿಗಳಿಗೆ ನಾವು ಮುಖ್ಯವಾಗಿ ಅಕ್ಕಿ ತೌಡು ಅಥವಾ ಅಕ್ಕಿ ನುಚ್ಚು, ಮನೆಯಲ್ಲಿ ಉಳಿದಿರ್ತಕ್ಕಂಥ ಆಹಾರ ಪದಾರ್ಥ, ಕೊಳ್ತೋಗಿರ್ತಕ್ಕಂಥ ಪದಾರ್ಥ ಅಂಥದನ್ನೆಲ್ಲ ನಾವು ಅದಕ್ಕೆ ಫೀಡಾಗಿ ಹಾಕ್ಬೋದು ಬಾತುಕೋಳಿಗೆ. ಬಾತುಕೋಳಿ ಡ್ರಾಪಿಂಗ್ಸು, ಈ ತ್ಯಾಜ್ಯ ಏನಿದೆ ಅದನ್ನು ನಾವು ಈ ಮೀನುಗಳು ಉಪಯೋಗಿಸ್ಕೊಂಡು ಬದುಕ್ತಕ್ಕಂಥದ್ದು. ಬಾತುಕೋಳಿಗಳು 24 ವಾರದ ನಂತರ ಮೊಟ್ಟೆ ಇಡೋಕ್ಕೆ ಪ್ರಾರಂಭವನ್ನು ಮಾಡ್ತವೆ. ಆಗ 24 ವಾರಗಳ ನಂತರದಿಂದ ಪ್ರಾರಂಭ ಆದರೆ ಅದು 2 ವರ್ಷಗಳ ಕಾಲ ನಿರಂತರವಾಗಿ ಮೊಟ್ಟೆ ಇಡ್ತತೆ ಬಾತುಕೋಳಿ. ಸೊ ನಂತರದಲ್ಲಿ ಅದು ಮೊಟ್ಟೆ ನಿಲ್ಲಿಸಿದ ಮೇಲೆ ಬಾತುಕೋಳಿಯನ್ನು ಮಾರಾಟವನ್ನು ಮಾಡಬಹುದು ನಾವು. ಸೊ ಇದರಲ್ಲಿ ಒಂದು 12,000 ಮೊಟ್ಟೆ ಉತ್ಪಾದನೆಯನ್ನು ಮಾಡಬಹುದು. 500 ಕೆಜಿಯಷ್ಟು ನಾವು ಬಾತುಕೋಳಿ ಮಾಂಸವನ್ನು ಮಾರಾಟವನ್ನು ಮಾಡಬಹುದು 2 ವರ್ಷದ ನಂತರ. ಇಲ್ಲಿ ಮೀನು 3,000 ಕೆಜಿ ಅಂದರೆ 3 ಟನ್ ಮೀನು ಉತ್ಪಾದನೆಯನ್ನು ಒಂದು ಹೆಕ್ಟೇರ್ಗೆ ನಾವು ಮಾಡಬಹುದಾಗಿರ್ತದೆ. ಇದು ಬಾತುಕೋಳಿ ಜೊತೆಯಲ್ಲಿ ಮೀನು ಸಾಕಾಣಿಕೆಯ ಒಂದು ಸಮಗ್ರ ಕೃಷಿ ಪದ್ಧತಿ. ಮುಂದಿನ ಒಂದು ಕೃಷಿ ಪದ್ಧತಿ ಯಾವುದು, ಕೋಳಿ ಮತ್ತು ಮೀನು ಸಾಕಾಣಿಕೆ. ಈಗ ಕೋಳಿಯ ಮಾಂಸಕ್ಕೆ ಹೆಚ್ಚಿನ ಒಂದು ಬೇಡಿಕೆ ಇದೆ. ಪ್ರತಿ ಒಂದು ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಕೂಡ ಇವತ್ತು ಕೋಳಿ ಮಾರಾಟ ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಆಂಧ್ರ, ಬಿಹಾರ, ಹರಿಯಾಣ, ಮಿಜೋರಾಂ, ಕೇರಳ ಮತ್ತು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಹಾಗೂ ಒರಿಸ್ಸಾ, ಈ ರಾಜ್ಯಗಳಲ್ಲಿ ಈ ಕೋಳಿ ಜೊತೆಯಲ್ಲಿ ಮೀನು ಸಾಕಾಣಿಕೆ ಒಂದು ಅಧಿಕವಾಗಿ ಕಂಡುಬರ್ತದೆ. ಇಲ್ಲಿ ಏನು ಬಾತುಕೋಳಿಗೆ ನಾವು ಹೇಗೆ ಹೇಳಿದ್ವಿ ಅದೇ ರೀತಿಯಲ್ಲಿ ಕೊಳದ ಮೇಲೆ ನಾವು ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡ್ಕೊಳ್ಬೇಕಾಗ್ತದೆ. ಮೇಲೆ ಪೌಲ್ಟ್ರಿ ಸಾಕ್ತಕ್ಕಂಥದ್ದು, ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಅದರ ಕೆಳಗಡೆ ಒಂದು ಈ ಮೀನಿನ ಒಂದು ಕೊಳ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮೇಲೆ ನಾವು ಏನು ಕೋಳಿಗಳಿಗೆ ಆಹಾರವನ್ನು ಕೊಡ್ತೀವಿ, ಅದರ ಇಕ್ಕೆ ಡ್ರಾಪಿಂಗ್ಸ್ ಏನೈತೆ ಅದು ಡೈರೆಕ್ಟಾಗಿ ಈ ಒಂದು ಮೀನಿನ ಕೊಳಕ್ಕೆ ಬಂದು ಬೀಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿರಬೇಕಾಗ್ತದೆ. ಇದರಲ್ಲಿ ಬ್ರಾಯ್ಲರ್ ಕೋಳಿ ಮತ್ತು ಮೊಟ್ಟೆ ಕೋಳಿ ಈ ಎರಡನ್ನು ಕೂಡ ನಾವು ಸಾಕಾಣಿಕೆ ಮಾಡ್ಬೋದು. ಸೊ ಒಂದು ಹೆಕ್ಟೇರ್ ಕೊಳಕ್ಕೆ 40-50 ಕೆಜಿ ಕೋಳಿ ಇಕ್ಕೆ ಬೇಕಾಗ್ತದೆ. ನಾವು ಏನು ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮೀನು ಮರಿಯನ್ನು ಸಾಕಾಣಿಕೆಯನ್ನು ಮಾಡ್ತೀವಿ ಅಂತ ಹೇಳಿದಾಗ 40-50 ಕೋಳಿ ಅದಕ್ಕೆ ಬೇಕಾಗ್ತದೆ. ಒಂದು ಕೋಳಿ ಒಂದು ವರ್ಷಕ್ಕೆ 25 ಕೆಜಿಯಷ್ಟು ಇಕ್ಕೆಯನ್ನು ಆಗ್ತದೆ. ಸೊ ಒಂದು ಹೆಕ್ಟೇರ್ ಕೊಳಕ್ಕೆ 500-600 ಕೋಳಿ ಅನುಪಾತದಲ್ಲಿ ನಾವು ಸಾಕಾಣಿಕೆ ಮಾಡಿದರೆ ಸಾಕಾಗ್ತದೆ. ಈ ಒಂದು 500-600 ಕೋಳಿ ಹಾಕ್ತಕ್ಕಂಥ ಇಕ್ಕೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ 5,000-6,000 ಮೀನು ಮರಿಗಳನ್ನು ನಾವು ಸಾಕಾಣಿಕೆ ಮಾಡ್ತೀವಿ. ಅಷ್ಟು ಆಹಾರ ಈ 5,000-6,000 ಮೀನು ಮರಿಗಳಿಗೆ ಸಾಕಾಣಿಕೆಗೆ ಸಾಕಾಗ್ತದೆ. ಮೀನುಗಳಿಗೆ ಕೋಳಿ ಇಕ್ಕೆ ಬಿಟ್ಟರೆ ಇತರೆ ಪೂರಕ ಆಹಾರ ಯಾವುದು ಕೂಡ ಬೇಕಾಗಿಲ್ಲ. ಯಾಕೆಂದರೆ ಡೈರೆಕ್ಟ್ ಡ್ರಾಪಿಂಗ್ಸ್ ಇರ್ತದೆ, ಆ ಡ್ರಾಪಿಂಗ್ಸಲ್ಲೂ ಕೂಡ ಅದು ತಿಂದು ಪಚನವಾಗದೇ ಇರತಕ್ಕಂಥ ಕಾಳು ಅಂಥದ್ದಿರ್ತದೆ, ಅದು ಕೂಡ ಈ ನಮ್ಮ ಮೀನಿಗೆ ಆಹಾರವಾಗ್ತದೆ. ಮೊಟ್ಟೆ ಕೋಳಿ ಸಾಕಿದಾಗ ಪ್ರತಿ ಬಾರಿ ಅದು 250 ಮೊಟ್ಟೆಗಳಂತೆ 4 ಬಾರಿ ಇಳುವರಿಯನ್ನು ಪಡಿಬೋದು. ನಾವು ಮುಖ್ಯವಾಗಿ ಏನು ಇಲ್ಲಿ ನಾವು ಕೋಳಿ ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಲೇ ತಿಳ್ಕೊಂಡು ನಾವು ಈ ಒಂದು ವೃತ್ತಿಯನ್ನು ಮಾಡಬೇಕು. ಮೀನು ಏನು ಅಂತಂದರೆ ಇದು ತ್ಯಾಜ್ಯ, ಕೋಳಿಯಿಂದ ಬರತಕ್ಕಂಥ ತ್ಯಾಜ್ಯವನ್ನು ಉಪಯೋಗಿಸ್ಕೊಂಡು ಮೀನು ಬೆಳವಣಿಗೆ ಆಗ್ತಕ್ಕಂಥದ್ದು. ಪ್ರತಿ ಹೆಕ್ಟೇರ್ ಇಳುವರಿಗೆ 1,250 ಕೆಜಿ ಕೋಳಿ ಮಾಂಸ ನಾವು ಉತ್ಪಾದನೆಯನ್ನು ಮಾಡ್ಬೋದು. 70,000 ಮೊಟ್ಟೆಯನ್ನು ನಾವು ಇಲ್ಲಿ ಪಡಿಬೋದಾಗಿರ್ತದೆ. ಅದೇ ನಾವು ಮೀನು ಎಷ್ಟು ಉತ್ಪಾದನೆ ಮಾಡ್ತೀವಿ ಅಂತಂದರೆ 5,000 ಕೆಜಿ, 5 ಟನ್ನು ಮೀನನ್ನು ನಾವು ಇಲ್ಲಿ ಉತ್ಪಾದನೆಯನ್ನು ಮಾಡ್ಬೋದಾಗಿರ್ತದೆ. ಇದು ಕೋಳಿ ಜೊತೆಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಕ್ಕಂಥ ಒಂದು ವಿಧಾನ. ಮತ್ತು ಮುಂದಿನ ಒಂದು ವಿಧಾನ ಯಾವುದು ಅಂತಂದರೆ ಕುರಿ ಅಥವಾ ಮೇಕೆ ಜೊತೆಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಇವತ್ತು ಮಾಂಸಗಳಲ್ಲಿ ಭಾಳಷ್ಟು ಚಿಕನ್ನು ಮಟನ್ನು ಅಂತ ಭಾಳಷ್ಟು ಜನ ತಗೊಳ್ತಾರೆ. ತದನಂತರದಲ್ಲಿ ಈಗ ನಮ್ಮದು ಮೀನು ಕೂಡ ಉತ್ತಮವಾದಂಥ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಉತ್ತಮವಾದಂಥ ಪೌಷ್ಟಿಕ ಆಹಾರ ಅಂತೇಳಿ ಮೀನು ಕೂಡ ಒಂದು ಮಾಂಸವಾಗಿ ಮಾರ್ಪಟ್ಟಿದೆ. ಸೊ ನಮ್ಮ ಬಡ ರೈತರು ಈ ಕುರಿ ಅಥವಾ ಮೇಕೆಯನ್ನು ಆದರೆ ಇನ್ನೂ ಹೆಚ್ಚಿನದಾಗಿ ನಾವು ಮಾಡ್ತೀವಿ ಅಂತಂದರೆ ಒಂದು ದೊಡ್ಡ ಒಂದು ಹಂಡೆ ಅಥವಾ ಪಾತ್ರೆಯಲ್ಲಿ ಈ ಒಂದು ಸತ್ತಿರ್ತಕ್ಕಂಥ ರೇಷ್ಮೆ ಹುಳುಗಳನ್ನು ಬೇಯಿಸಿ ನಂತರದಲ್ಲಿ ನಾವು ಈ ಒಂದು ಮೀನುಗಳಿಗೆ ಆಹಾರವಾಗಿ ಕೊಡಬಹುದು. ಕೊಟ್ಟಂಥ ಸಂದರ್ಭದಲ್ಲಿ ಮೀನು ಉತ್ತಮವಾಗಿ ಬೆಳವಣಿಗೆ ಕಾಣ್ತದೆ. ಮೀನು ಹಿಡುವಳಿ ಮಾಡಿದ ಮೇಲೆ ನಾವು ಅಲ್ಲಿ ಆ ಕೊಳದ ತಳಭಾಗದಲ್ಲಿರ್ತಕ್ಕಂಥ ಏನು ಈ ವೇಸ್ಟ್ ಇದೆ ಅದು ಗೊಬ್ಬರ ವ್ಯವಸಾಯಕ್ಕೆ ತುಂಬ ಅತ್ಯುತ್ತಮವಾಗಿ ನಾವು ಬಳಕೆಯನ್ನು ಮಾಡ್ಬೋದಾಗಿರ್ತದೆ. ಈ ರೀತಿಯಾಗಿ ನಾವು ವಿವಿಧ ವ್ಯವಸಾಯದ ಜೊತೆಯಲ್ಲಿ ಮತ್ತು ಕುರಿ ಮೇಕೆ ಜೊತೆಯಲ್ಲಿ ರೇಷ್ಮೆ ಜೊತೆಯಲ್ಲಿ ತೋಟಗಾರಿಕೆ ಜೊತೆಯಲ್ಲಿ ಸಮಗ್ರ ಮೀನು ಪದ್ಧತಿಯೊಂದಿಗೆ ನಾವು ಈ ಮೀನು ಸಾಕಾಣಿಕೆಯನ್ನು ಮಾಡಿ ಲಾಭವನ್ನು ಗಳಿಸ್ಬೋದಾಗಿರ್ತದೆ. ಮಂಜುನಾಥ್ ಅವರ ಇಲಾಖೆಯಿಂದ ಏನು ನೆರವನ್ನು ಕೊಡ್ತೀರಿ ಈ ಥರ ಪದ್ಧತಿಗಳನ್ನು ಅಳವಡಿಸ್ಕೊಂಡವ್ರಿಗೆ? ನಾವು ಮುಖ್ಯವಾಗಿ ಮೀನು ಸಾಕಾಣಿಕೆ ಯಾರು ಮಾಡ್ತಾರೆ, ಮೀನು ಸಾಕಾಣಿಕೆ ಕೊಳಗಳನ್ನು ಮಾಡ್ತಕ್ಕಂಥವ್ರಿಗೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಿರ್ಮಾಣವನ್ನು ಮಾಡಿದರೆ 7 ಲಕ್ಷ ಘಟಕ ವೆಚ್ಚದಲ್ಲಿ ನಾವು 40%-ರಂತೆ ಸಾಮಾನ್ಯ ವರ್ಗದವರಿಗೆ, 60%-ರಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ ನಾವು ಕೊಡ್ತಕ್ಕಂಥದ್ದು. ನಾವು ಕೊಳ ನಿರ್ಮಾಣ ಮಾಡಲಿಕ್ಕೆ ಸಹಾಯಧನವನ್ನು ಕೊಡ್ತೀವಿ, ಅವರು ಅದರ ಜೊತೆಯಲ್ಲಿ ಸಮಗ್ರ ಪದ್ಧತಿಯನ್ನು ಅಳವಡಿಸ್ಕೊಂಡು ಮಾಡ್ಕೊಳ್ಬೋದಾಗಿರ್ತದೆ. ಅದು ಬಿಟ್ಟರೆ ಬೇರೆ ಬೇರೆ ಅನುಕೂಲಗಳು ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಅಂತಂದರೆ ನಾವು ಮೀನು ಹಿಡಿತಕ್ಕಂಥ ಮೀನುಗಾರರಿಗೆ ನಾವು 10,000 ರೂಪಾಯಿದ್ದು ಮೀನು ಹಿಡುವಳಿ ಸಲಕರಣೆ ಕಿಟ್ ಅಂತಂದೇಳಿ ನಾವು ಕೊಡ್ತೀವಿ. ಅದು ಅವರು ಕೆರೆ ಅಥವಾ ಜಲಾಶಯ ನದಿ ಭಾಗದಲ್ಲಿ ಮೀನು ಹಿಡುವಳಿಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ಈಗ ಏನು ಹರಿಗೋಲು ಅಂತಕ್ಕಂಥದ್ದು ಏನಿದೆ ಇದನ್ನು ಅವರು ಮೀನು ಹಿಡಿಯುವಡಿ ಮಾಡಲಿಕ್ಕೆ ತಗೊಂಡೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಇದು 10,000 ರೂಪಾಯಿ ವರ್ತಿನ ಒಂದು 100%-ರಷ್ಟು ಸಹಾಯಧನದಲ್ಲಿ ನಾವು ಇವರಿಗೆ ಕೊಡ್ತಕ್ಕಂಥದ್ದು ಮೀನು ಹಿಡುವಳಿ ಮಾಡ್ತಕ್ಕಂಥವ್ರಿಗೆ. ಏನು ಈ ಕೊಳ ನಿರ್ಮಾಣ ಮಾಡ್ಕೊಳ್ತಕ್ಕಂಥವ್ರಿಗೆ ಕೊಳ ನಿರ್ಮಾಣಕ್ಕೆ ಸಹಾಯಧನ ಕೊಡ್ತೀವಿ. ಅದಲ್ಲದೆ ಯಾರಾದರೂ ಕೆರೆ ಅಥವಾ ಜಲಾಶಯಗಳನ್ನು ಗುತ್ತಿಗೆ ಪಡೆದಿದ್ದೇ ಆದಲ್ಲಿ ಅಂಥ ಗ್ರಾಮ ಪಂಚಾಯಿತಿ ಕೆರೆಗಳಿರ್ಬೋದು ಅಥವಾ ಇಲಾಖೆ ಕೆರೆಗಳಿರ್ಬೋದು, ಕೆರೆ ಅಂಚಿನಲ್ಲಿ ಕೊಳ ನಿರ್ಮಾಣ ಮಾಡಿದ್ದೇ ಆದಲ್ಲಿ 1 ಎಕರೆ ಕೊಳ ನಿರ್ಮಾಣ ಮಾಡಿದರೆ ನಾವು 1 ಲಕ್ಷ ರೂಪಾಯಿ ಅವರಿಗೆ ಸಹಾಯಧನವನ್ನು ಕೊಡ್ತೇವೆ. ಅಲ್ಲಿ 5 ದಿನದ ಸ್ಪಾನ್ ಮರಿಗಳನ್ನು ತಂದು ಅಲ್ಲಿ ಸಾಕಾಣಿಕೆಯನ್ನು ಮಾಡಿ ಅಲ್ಲಿ ಬೆಳೆದಿರ್ತಕ್ಕಂಥ 30-45 ದಿನಗಳವರೆಗೆ ಸಾಕಾಣಿಕೆಯನ್ನು ಮಾಡಿದಾಗ ಬೆರಳುಗಾತ್ರದ ಮೀನು ಮರಿಗಳನ್ನು ಅದೇ ಕೆರೆಗೆ ದಾಸ್ತಾನು ಮಾಡಬಹುದು ಅಥವಾ ಬೇರೆ ಕೆರೆಗೆ ಅವರು ಮಾರಾಟ ಕೂಡ ಮಾಡಬಹುದು ಅವರ ಕೆರೆಗೆ ದಾಸ್ತಾನು ಮಾಡಿದ ನಂತರದಲ್ಲಿ. ಮತ್ತು ವಿಲೇವಾರಿ ಆಗಿರ್ತಕ್ಕಂಥ ಕೆರೆಗಳಲ್ಲಿ ಮೀನು ಮರಿಗಳನ್ನು ದಾಸ್ತಾನು ಮಾಡ್ತಾರೆ. ಪ್ರತಿ ಹೆಕ್ಟೇರ್ ವಿಸ್ತೀರ್ಣಕ್ಕೆ 2,000 ಅವರು ದಾಸ್ತಾನು ಮಾಡಬೇಕು. 50%-ರಂತೆ ನಾವು ಅವರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥದ್ದು. ವೈಯಕ್ತಿಕವಾಗಿ ಆದರೆ ಅವರಿಗೆ 5,000 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತೀವಿ. ಸೊ ಈ ಒಂದು ಮೀನುಗಾರ ಸಹಕಾರ ಸಂಘಗಳು ಏನಾದರೂ ಮೀನು ಮರಿ ದಾಸ್ತಾನು ಮಾಡಿದರೆ 20,000 ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತಕ್ಕಂಥ ಈ ಯೋಜನೆ ನಮ್ಮಲ್ಲಿ ಇರತಕ್ಕಂಥದ್ದು. ಮತ್ತು ಮೀನು ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಮೀನು ಮಾರುಕಟ್ಟೆ ಅಂತಂದೇಳಿ ಒಂದು ಯೋಜನೆ ಇದೆ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ಅವರು ದ್ವಿಚಕ್ರ ವಾಹನದಲ್ಲಿ

ಅಂದರೆ ಮಾಹಿತಿಯ ಕೊರತೆ ಇರಬಹುದು, ನಿಮ್ಮ ಇಲಾಖೆಯ ಯೋಜನೆಗಳ ಬಗ್ಗೆ ಮಾಹಿತಿ ಇಲ್ದಲೇ ಇರಬಹುದು. ಈಗೇನು ತಾವು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಹೇಳಿದ್ರಲ್ಲ ಸರ್, ಈ ಸಮಗ್ರ ಕೃಷಿ ಪದ್ಧತಿಯನ್ನು ಈ ಕೆರೆಗಳಲ್ಲಿ ಮೀನು ಸಾಕ್ತಾರಲ್ಲ ಅವರು ಮಾಡ್ಕೋಬೋದಾ ಸರ್? ಇದು ಸಮಗ್ರ ಕೃಷಿ ಪದ್ಧತಿ ಏನಂತಂದರೆ, ಈಗ ಜಾನುವಾರುಗಳು ಅದನ್ನು ನಾವು ಕೆರೆ ಹತ್ರ ಹೋಗಿ ಕಟ್ಟಲಿಕ್ಕಾಗಲ್ಲ. ಹಂದಿ ಸಾಕಾಣಿಕೆ ಮಾಡ್ತೀವಿ, ಕೆರೆ ಹತ್ರ ಹೋಗಿ ಕಟ್ಟಲಿಕ್ಕಾಗಲ್ಲ. ಕೋಳಿ ಸಾಕಾಣಿಕೆ ಮಾಡ್ತೀವಿ. ಇವರು ಎಲ್ಲಿ ಯಾವ ಜಮೀನಿನಲ್ಲಿ ಈ ಒಂದು ಕೆಲಸಗಳನ್ನು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಅದರ ವೇಸ್ಟ್ ಆ ತ್ಯಾಜ್ಯವನ್ನು ನಾವು ಈ ಕೊಳಕ್ಕೆ ಹಾಕ್ತಕ್ಕಂಥದ್ದು, ಆ ವೇಸ್ಟನ್ನು ನಾವು ಉಪಯೋಗಿಸ್ಕೊಂಡು ಇದಕ್ಕೆ ಹಾಕೋದು. ಈ ಕೆರೆಗಳಲ್ಲಿ ಆದರೆ ಏನಾಗ್ತದೆ, ಅದು ಸಾರ್ವಜನಿಕವಾಗಿ ನೀರು ಉಪಯೋಗ ಆಗ್ತಾ ಇರ್ತದೆ. ಸೊ ಅದು ಈಗ ದನ ಕುಡಿತವೆ, ದನು ಕರು ಕುಡಿಲಿಕ್ಕೆ ಮತ್ತು ಬೇರೆದಕ್ಕೆಲ್ಲ ಉಪಯೋಗಿಸ್ತಾರೆ. ಅಲ್ಲಿ ಇದನ್ನು ಮಾಡಲಿಕ್ಕಾಗೋದಿಲ್ಲ. ಸ್ವಂತ ಜಮೀನಿನಲ್ಲಿ ಇದನ್ನು ಮಾಡತಕ್ಕಂಥದ್ದು ಬಹಳ ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಈ ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ ನಾವು ಬಹಳ ಹಿಂದಿನಿಂದಲೂ ಚರ್ಚೆ ಮಾಡ್ತಾ ಇದ್ದೀವಿ. ಭತ್ತದಲ್ಲಿ ಮೀನು ಕೃಷಿ ಮಾಡೋದು, ಮತ್ತೆ ಏನು ಬಾತುಕೋಳಿಗಳನ್ನು ಮೀನು ಕೊಳದಲ್ಲಿ ಬಿಟ್ಕೊಳ್ಳೋದು, ಹಂದಿ ಸಾಕಾಣಿಕೆ ಜೊತೆ ಮೀನು ಕೃಷಿ ಹೀಗೆ. ಆದರೆ ಇದನ್ನು ಪ್ರಾಯೋಗಿಕವಾಗಿ ಮಾಡಿದವ್ರ ಸಂಖ್ಯೆ ತುಂಬ ಕಡಿಮೆ, ಎಲ್ಲೋ ಅಲ್ಲೊಂದಷ್ಟು ಇಲ್ಲೊಂದಷ್ಟು ಜನ ಅಂತ ನೋಡ್ಬೋದು. ಈಗ ರೈತರುಗಳು ಮಾಡೆಲ್ಗಳನ್ನು ಕೇಳ್ತಾರೆ, ಅಂದರೆ ನಾವು ಮಾಡೋದೇ ಆದರೆ ಎಲ್ಲಿ ಹೋಗಿ ನೋಡ್ಕೊಂಬರ್ಬೋದು, ಎಲ್ಲಿ ಮಾಹಿತಿಯನ್ನು ಪಡ್ಕೊಂಬರ್ಬೋದು, ಪ್ರಾಯೋಗಿಕವಾದ ಶಿಕ್ಷಣ ನಮ್ಗೆ ಎಲ್ಲಿ ದೊರೆಯುತ್ತೆ, ಈ ತರಹ ಪ್ರಶ್ನೆಗಳನ್ನು ಕೇಳ್ತಾರೆ. ಈಗ ಇಲಾಖೆ ಅದಕ್ಕೇನಾದರೂ ವ್ಯವಸ್ಥೆ ಮಾಡಿದೆಯಾ? ಈಗ ಪ್ರಾಯೋಗಿಕವಾದ ಶಿಕ್ಷಣವನ್ನು ಎಲ್ಲರೂ ಕೊಡಿಸುತ್ತಾ ಇಲಾಖೆ? ಸರ್, ಈಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಕೆವಿಕೆಗಳು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ವಿಸ್ತರಣಾ ಚಟುವಟಿಕೆಗಳಲ್ಲಿ ಖಂಡಿತವಾಗಿಯೂ ನಮ್ಮಲ್ಲಿ ಈ ಒಂದು ಮೀನುಗಾರಿಕೆಯ ಸಮಗ್ರ ಮೀನು ಪದ್ಧತಿ ಇಲ್ಲಿ ನಮ್ಮ ನಾಗನಹಳ್ಳಿನಲ್ಲಿನೇ ಸಹ ಮಾಡಿದ್ದಾರೆ. ಅದು ಒಂದು ಪ್ರಾಯೋಗಿಕವಾಗಿ ಅದನ್ನು ಮಾಡೆಲ್ ಕೂಡ ಮಾಡಿದ್ದಾರೆ. ಮೇಲೆ ಬಾತುಕೋಳಿ ಸಾಕಾಣಿಕೆ ಮಾಡಿದ್ದಾರೆ, ಅದರ ಡ್ರಾಪಿಂಗ್ಸು ನೇರವಾಗಿ ಕೊಳಕ್ಕೆ ಬೀಳ್ತಕ್ಕಂಥದ್ದು. ನಾವು ಕೂಡ ಅದನ್ನು ಖುದ್ದಾಗಿ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಅದು ತುಂಬ ಚೆನ್ನಾಗೇ ಮಾಡಿದ್ದಾರೆ, ಅದೊಂದು ಮಾಡೆಲ್ಲು. ಆ ರೀತಿಯಾಗಿ ಅವರು ನಮ್ಮ ರೈತರು ಯಾರು ಮಾಡ್ತೀನಿ ಅನ್ನೋದಾದರೆ ಈ ಥರ ಕೆವಿಕೆಗಳಲ್ಲಿ ಮತ್ತು ವಿಸ್ತರಣಾ ಚಟುವಟಿಕೆಗಳಲ್ಲಿ, ನಮ್ಮ ಹೆಸರುಘಟ್ಟ ಹೆಬ್ಬಾಳು ಅಂತ ಇದೆ ಅಲ್ಲಿ ಕೂಡ ಇವರಿಗೆ ನಾವು ಮುಂದಿನ ದಿನಗಳಲ್ಲಿ ತರಬೇತಿಗಳನ್ನು ಕೂಡ ಕೊಡ್ತಕ್ಕಂಥ ಕಾರ್ಯವನ್ನು ಕೂಡ ನಾವು ಮಾಡಬಹುದು ಸರ್. ಅಂದರೆ ಸಮಗ್ರ ಕೃಷಿ ಪದ್ಧತಿ ಅಡಿನಲ್ಲಿ ನಾನು ಮೀನು ಸಾಕ್ತೀನಿ ಅಂತ ಮುಂದೆ ಬರೋರಿಗೆ ತಾವು ತರಬೇತಿಯನ್ನು ಕೊಡ್ತೀರಿ, ಪ್ರಾತ್ಯಕ್ಷಿಕೆಗಳನ್ನು ತೋರಿಸ್ತೀರಿ, ಅವ್ರು ಮಾಡೋ ಉತ್ಸಾಹವನ್ನು ತೋರಿಸಿದ್ರೆ ಅವ್ರ ನೆರವಿಗೂ ಬರ್ತೀರಿ. ಖಂಡಿತ ಸರ್, ಅವರಿಗೆ ನಾವು ಎಲ್ಲಿ ಮಾಡಿದರೆ ಅದನ್ನು ಹೋಗಿ ನಾವು ಖುದ್ದಾಗಿ ಕರ್ಕೊಂಡೋಗಿ ತೋರಿಸ್ತಕ್ಕಂಥ ಕೆಲಸ ಮತ್ತು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ, ತರಬೇತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ತಾವಾಗಲೇ ಒಂದು ಹೇಳಿದ್ರಿ ಸರ್, ಇದು ಬೇರೆ ಕಡೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಈ ಸಮಗ್ರ ಮೀನು ಪದ್ಧತಿ ನಾವು ವೆಸ್ಟ್ ಬೆಂಗಾಲು, ತಮಿಳುನಾಡು, ಆಂಧ್ರ ಇಲ್ಲಿ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಮ್ಮ ರೈತರು ಇನ್ನೂ ಇದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ತಾವು ಹೇಳಿದಂತೆ ಎಲ್ಲ ಒಂದು ಕಡೆ ಮಾಹಿತಿ ಕೊರತೆ ಅಥವಾ ಇರಬಹುದು ಅಂತೇಳಿ ನಾವು ಹಾಗಾಗಿನೇ ತಮ್ಮ ಒಂದು ರೇಡಿಯೋ ಕಾರ್ಯಕ್ರಮದ ಮೂಲಕವಾಗಿ ತಮ್ಮ ಒಂದು ಪರಿಶ್ರಮದಿಂದ, ಅಂದರೆ ತಾವು ಒಂದು ನಮ್ಮ ಹಿಂಬಾಲಿಕ ಕ್ರಮವನ್ನು ವಹಿಸಿದ್ದರಿಂದಾಗಿ ಈ ಒಂದು ಮತ್ಸ್ಯ ತರಂಗ ಅಂತಂದೇಳಿ ನಾವು ಕಂಟಿನ್ಯೂಸ್ ಆಗಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ತಲುಪಬೇಕು ಅಂತ ಹೇಳಿಬಿಟ್ಟು ಸುಮಾರು 7.5 ತಿಂಗಳುಗಳ ಕಾಲ ನಾವು ಮಾಡ್ತಕ್ಕಂಥದ್ದನ್ನು ಅವಕಾಶವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಇದು ಭಾಳ ಒಳ್ಳೆಯ ಕಾರ್ಯಕ್ರಮ, ಜನರಿಗೆ ತಲುಪ್ತದೆ. ಹಾಗಾಗಿ ನಾನು ಈ ನಿಮಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಮಾಹಿತಿಗೆ ಮಂಜುನಾಥ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಕನ್ನಡದಲ್ಲಿ ಹೇಳ್ಬೋದಾ? 9448425462. ಇನ್ನೊಮ್ಮೆ ಹೇಳ್ತೀರಾ? 9448425462. ಇನ್ನೂ ಒಂದ್ಸರಿ ಹೇಳ್ಬಿಡಿ ಮಂಜುನಾಥ್. 9448425462. ಒಳ್ಳೆಯದು ಮಂಜುನಾಥ್ ಅವರ, ಇದುವರೆಗೂ ಸಮಗ್ರ ಮೀನು ಕೃಷಿ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ, ಇಲಾಖೆಯ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಸಮಗ್ರ ಮೀನು ಕೃಷಿ ಪದ್ಧತಿಯನ್ನು ಕುರಿತು ಮೈಸೂರು ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಮೀನುಗಾರಿಕಾ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್ ಹಾಗೂ ಕೆಆರ್ ನಗರ ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಎಚ್ ವಿ ಶಿವರಂಜನ್. ಮತ್ಸ್ಯತರಂಗ.